ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಮಿನಕ. ಹೇಳ ಸಂಕ್ರಣ. ಅಲ್ಲ, ನೀನು ನೆನ್ನೆ ದಿನ ಸಿಗ್ತೀನಿ ಅಂತಂದಳು, ಸಿಗ್ಲೇ ಇಲ್ವಲ್ಲ, ಎಲ್ಲೋಗಿದ್ದೆ ಅಂತವ? ಏ, ಹೊಸಿ ಕೆಲ್ಸ ಇತ್ತಪ್ಪ, ಹಳೇ ಕಾಳುಗಳೆಲ್ಲ ಇರುತ್ತಲ್ಲ ಅದು ಕಟ್ ಕಟ್ಟಿ ಮಡಗಿದ್ದೆ ನಾನು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಚೂರು ಬಿಸಿಲಿಗೆ ಅರವಿದ್ದೆ. ಒಳ್ಳೆ ಬಿಸಿಲಲ್ಲ ಈಗ ಸಂಕ್ರಣ, ಇನ್ನೇನು ಸಂಕ್ರಾಂತಿ ಬರತದಿಲ್ಲ. ಗಟ್ಟಿ ವಿಚಾರನೆ ಮಾತಾಡ್ತಿಲ್ಲ ನೋಡು. ಅದು ನೋಡು, ನನಗೆ ಯಾವಾಗ್ಲೂ ಅನಿಸ್ತದೆ ಶಂಕರಣ, ನಮ್ ಜೀವನವೇ ಹೆಂಗ ಒಂಥರ ಒಂಥರ ಪಿಕ್ಚರ್ ಇದ್ದಂಗೆ. ನಿನ್ ಪರಿಚಯ ಮಾಡ್ಕ ಅಂತ ಅಂದ್ರೆ, ನಾವು ಬಾಲ್ಯದಿಂದಲೂ ಹೇಳ್ತೀವಿ, ಅಲ್ಲಿ ಹುಟ್ಟದೆ, ಇಲ್ಲಿ ಬೆಳೆದೆ, ಅಜ್ಜಿ ಮನೆಯಲ್ಲಿ ಇದ್ದೆ, ಅದ್ ಮಾಡದೆ, ಇದ್ ಮಾಡದೆ, ಅದ್ ಓದ್ದೆ, ಇದ್ ಓದ್ದೆ ಅಂತ ಎಲ್ಲ ಹೇಳ್ಕೊಂಡ್ ಬರ್ತೀವಲ್ವ. ಅದ್ ಹೆಂಗೆ ಅಂತ ಅಂದ್ರೆ, ಒಳ್ಳೇದ್ ಒಳ್ಳೇದ್ ಮಾತ್ರ ಹೇಳ್ತೀವಿ ನಾವು, ಆಮೇಲೆ ನಿನ್ಗೇನ್ ಬೇಕೋ ಅದ್ ಮಾತ್ರ ಹೇಳ್ತೀವಿ. ನಮ್ಮಲ್ಲಿ ಜೀವನದಲ್ಲಿ ಏನೋ ಒಂದಷ್ಟು ಕೆಟ್ಟದ ಸಂಭವ ಇರ್ತದಲ್ಲ, ಅದನ್ನ ಹೇಳಲ್ಲ, ಅದ್ ಹೇಳೋದಿಲ್ಲ. ಆಮೇಲೆ ಇನ್ ಕೆಲವು ವಿಷಯಗಳನ್ನ ಮುಚ್ಚುಮರೆ ಮಾಡ್ಬಿಡ್ತೀವಿ ನಮ್ಮ. ಅದ್ ನಿನ್ಗೆ ಯಾಕೆ ಹೇಳಬೇಕು ಅನ್ನೋದೊಂದು, ಹೇಳಿದ್ರೆ ನನ್ ಬಗ್ಗೆ ನಿನ್ಗೆ ಯಾವ ತರ ಅಭಿಪ್ರಾಯ ಕಾರಣಕ್ಕೆ ಮುಚ್ಚಿಡ್ತೀವಿ. ಅದು ಇದ್ ಯಾಕೆ ನೆನಪಾಯ್ತು ಅಂತ ಅಂದ್ರೆ, ಇದನ್ನೇ ನೋಡು ಎಡಿಟಿಂಗ್ ಅಂತ ಅನ್ನೋದು. ಸಿನಿಮಾದಲ್ಲಿ ಎಲ್ಲ ಚೆನ್ನಾಗಿರ್ತದೆ, ಪ್ರಾರಂಭದಿಂದ ಕೊನೆವರೆಗೂ ಚೆನ್ನಾಗಿರ್ತದೆ, ಕಣ್ಣಿಗೆ ಒಳ್ಳೆ ಹಬ್ಬ. ನಮ್ಗೆ ಇಷ್ಟ ಆಗಂತವನ್ನೇ ತೋರಿಸ್ತಾರೆ. ಅದಕ್ಕೆ ಸಿನಿಮಾ ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಉಳಿಯೋದು ಯಾಕೆ ಅಂತ ಅಂದ್ರೆ, ನಮ್ಗೆ ಇಷ್ಟ ಆಗಂತದನ್ನ ಮಾತ್ರ ತೋರಿಸ್ತಾರಲ್ಲ, ಆ ಕಾರಣಕ್ಕದು ಮನಸ್ಸಲ್ಲಿ ಯಾವಾಗ್ಲೂ ಉಳಿತದೆ. ನಮ್ಮ ಮೀನಕ್ಕೂ ಹಂಗೆ, ಒಳ್ಳೆ ಎಡಿಟರ್ ಅಂತ ಕರಿಬಹುದು ಅವಳನ್ನ. ಹೇಳ್ತಾಳೆ ಅವಳ ಬಗ್ಗೆ, ನಮ್ಗೆ ಒಳ್ಳೆ ಒಪಿನಿಯನ್ ಬರಬೇಕು. ಹೇಳ್ತಾಳೆ ಕೆಟ್ಟ ಒಪಿನಿಯನ್, ಅಲ್ಲ ಕೆಟ್ಟ ಒಪಿನಿಯನ್ ಬರೋದಿಲ್ಲ ಬಿಡು ನಮ್ಗೆ, ಹೇಳಿದ್ರು ಬರೋದಿಲ್ಲ, ಆದ್ರೂ ಒಳ್ಳೆ ಒಪಿನಿಯನ್ ಬರೋ ಅಂತ ವಿಷಯಗಳು ಮಾತ್ರ ನಮ್ಮ ಹತ್ರ ಹೇಳ್ತಾ ಇರ್ತಾಳೆ. ಆಮೇಲೆ ಅವಳು ನೀನ್ ಹೇಳ ಹಂಗೆ ಕೈ ತುಂಬಾ ಕಾಸಿದ್ದಾಗ ಸಿಗೋದಿಲ್ಲ ಅವಳು, ಬ್ಯಾಂಕಿಗೆ ಇಟ್ಬಿಟ್ಟು ಆಮೇಲೆ ಬರೋದಿಲ್ಲ ಕೇಳ್ಬಿಟ್ರ ನಾವು. ಅದೇ ಅದೇ ಅದೇ ಈಗ ನಾನು ಅದನ್ನ ಹೇಳಕ್ ಬಂದೆ ಈಗ. ಯಾಕೆಂತಂದ್ರೆ ಕಾಳಾದ್ರೆ ನಿಮ್ಮನೆಯಲ್ಲೂ ಬೆಳೆದಿದ್ಯಾ, ನಮ್ಮನೆಯಲ್ಲೂ ಬೆಳೆದಿದ್ನ, ಅವಳು ಬೆಳ್ಕಂದವಳೆ, ಕಾಳ್ ಕೇಳ್ತೀವ? ಅಲ್ಲ, ಕಾಳ್ ಕೇಳಿದ್ರು ಧಾರಾಳ ಕೊಟ್ಬಿಡ್ತಲ್ಲ. ಅದೇ ಅದೇ ದುಡ್ಡು ಕೊಡಕ್ಲ. ಅಲ್ಲ, ಈಗ ಒಂದ್ ವಿಷಯಪ್ಪ, ಈಗ ಸಂಕ್ರಣ ಬ್ಯಾಂಕಿಗೆ ಹೋದಾಗ ನನಗೆ ಹೇಳುತ್ತಾ, ಅಣ್ಣಯ್ಯ ಬ್ಯಾಂಕಿಗೆ ಹೋದಾಗ ನನಗೆ ಹೇಳುತ್ತಾ, ಆ ನೀವಿಬ್ರು ಮಾತ್ರ ಏನೋ ಹಿಂಗೆ. ನಾವು ಬ್ಯಾಂಕ್ ಹೋಗೋದು ಒಂದೇ ಸರಿ, ವರ್ಷದಲ್ಲಿ ಒಂದ್ಸರಿ. ಇಟ್ವಾಗ್ಲೂ ಚೆನ್ನಾಗಿ ಮುಡಿಸ್ತೀರಾ ಇಬ್ರು? ಸಾಲ ಕಟ್ಟ ವಿಷಯಕ್ಕೆ ಬಂದ್ರೆ ಬ್ಯಾಂಕ್ ಹೋಗ್ಲ, ಅವರೇ ಬದಲಿಸ್ಕೊಂಡು ಹೋಗ್ತಾರೆ ಅಂತದ್ದು ವಿಷಯ ಆಗಿರೋದ್ರಿಂದ ನಾವು ಬ್ಯಾಂಕ್ ವರ್ಷದಲ್ಲಿ ಒಂದೇ ಸರಿ ಹೋಗೋದು. ಆಯ್ತು ಬಿಡ್ರಪ್ಪ, ಓದ್ವಾಗ್ಲೂ ಹಂಗೆ ವರ್ಷದಲ್ಲಿ ಒಂದೇ ಸರಿ ಕಾಲೇಜ್ ಹೋಗ್ತಿದ್ದು. ಅದು ಅಭ್ಯಾಸ ಆಗಿ ಅಭ್ಯಾಸ ಆಗಿ ಬ್ಯಾಂಕ್ ಇಂದ ಹಂಗೆ ಆಗ್ಬಿಟ್ಟಿದೆ, ಹಂಗೆ ಆಗ್ಬಿಟ್ಟಿದೆ. ಮತ್ತೆ ಇನ್ನೇನು ATM ಕಾರ್ಡ್ ಇದ್ದತೆ ಬೇಕಾದಾಗ ಬೇಕಾದಾಗ ತಕ್ಕತಾ ಇರ್ತೀರಾ ಅಲ್ವಾ? ಒಂದ್ಸಲ ದೊಡ್ಡದಾಗ ಜಮಾ ಮಾಡ್ತೀರಾ ಅನ್ಸುತ್ತೆ, ಮೀನಕ್ ನಂಗೆ ಎಲ್ಲಿ ಅಲ್ವಾ? ನಿಮ್ದಂಗೆ ಅದೇ ನನ್ನಂಗೆ ಅಂದ್ರೆ ಹೊಸ ಸಿನೇ ಇದ್ದಾಗೆಲ್ಲ ಹೋಗಿ ಇಟ್ಟು ಬರ್ತೀನಿ ನಾನು. ನೀವು ಒಟ್ಟಿಗೆ ಗುಡ್ಡೆ ಹಾಕೊಂಡು ಜಾಸ್ತಿ ಮಡ್ಗವ್ರಪ್ಪ. ನೀನ್ ಏನ್ ಮಾಡಿದೆ ಗೊತ್ತಾ, ಇವತ್ತು ವರ್ಷದ ಕೊನೆ ಅಲ್ವಾ, ಹಂಗಾಗಿ ನಾಳೆಯಿಂದ ಹೊಸ ವರ್ಷ ಅಲ್ವಾ, ನೀನ್ ಅದಕ್ಕೋಸ್ಕರ ನಾಳೆಯಿಂದ ಹೊಸ ಹಣ ಬರ್ಲಿ, ಹಳೆದೆಲ್ಲ ಬ್ಯಾಂಕ್ ಅಲ್ಲಿ ಇರ್ಲಿ ಅಂತ ಮಡ್ಗಿದೆ ಅಂತ ಗೊತ್ತು ಬಿಡು. ಏನಾರು ತಿಳ್ಕೊ ಸಂಕ್ರಣ, ATMಗೂ ಏನ್ ನಾವೇನ್ ಹೋಗ್ಲ ಮಿನಕ, ಅಷ್ಟೊಂದು ಯಾಕೆ ತೊಂದ್ರೆ ತಗೋಬೇಕು ನಾವು? ಯಾರು ಸಾಲ ಕೊಟ್ಟರೋ ಅವ್ರಿಗೆ ಕೊಟ್ಬಿಡ್ತೀವಿ ಕಾರ್ಡ್, ಬೇಕಾದಾಗ ಬಡ್ಡಿ ನಾವು ಕಾರ್ಡ್ ಇಟ್ಕೊಂಡು ಅದ್ ತಗೊಂಡು ATMಗೆ ಹೋಗಿ ATM ಅಲ್ಲಿ ಒಂದೊಂದ್ಸರಿ ಒಂದೊಂದರ ಬರ್ತದೆ, ನಾನ್ ಕೆಲಸ ಮಾಡ್ತಿಲ್ಲ ಅಂತದೆ, ದುಡ್ಡು ಇಲ್ಲ ಅಂತದೆ, ನೆಟ್ವರ್ಕ್ ಇಲ್ಲ ಅಂತದೆ, ಅಷ್ಟೊಂದೆಲ್ಲ ರಿಸ್ಕ್ ತಗೊಂಡು ನಾವೇ ಬಿಡಿಸ್ಕೊಂಡಾಗ ಹಣ ಕೊಡ್ಬೇಕು, ಅವ್ರ ಹಣೆ ಬರ ಕೊಟ್ಟಂದು ತಗೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಎರಡು ATM ಕಾರ್ಡ್ ಇದ್ವಾ, ಎರಡು ಇಬ್ರಿಗೆ ಕೊಟ್ಬಿಡಿದ್ವಿ. ಇಲ್ಲ, ನೀನು ಒಂದೇ ATM ನ ಬೇರೆ ಕೊಟ್ಟಿದ್ಯಾ, ನಿಂದು ನಂದು ಎರಡು ಮೀನಕ್ಕನ ಐತಲ್ಲ. ನೀವ್ ಹಿಂಗ್ ಹೇಳದ್ ನೋಡಿದ್ರೆ ಕೊಟ್ಟು ಕೊಡಂಗಿ ಇಸ್ಕಂಡ ನೀರ್ ಬದ್ರ. ನಿನ್ ದುಡ್ಡು ಅಲ್ಲೇ ಸೇಫ್ ಆಗೈತೆ ಬಿಡು. ಈಗ ಅಣ್ಣಯ್ಯ ನೋಡು, ಈಗ ಇಷ್ಟು ದಿನ ಮಳೆ ಮಳೆ ಮಳೆ ಅಂತ ಇದ್ ಮಾಡ್ತಾ ಇದ್ವಾ, ಈಗ ಒಂದು 10-11 ಗಂಟೆ ಕಳೆದ್ಮೇಲೆ ಬಹಳ ಬಿಸಿಲು ಚುರುಕ್ ಬಿಸಿಲು. ಆದ್ರೆ ಬೆಳಗಿನ ಜಾವ ಒಂದು 5:30-6 ಗಂಟೆಗೆ ಬಿಡು, ನಿನ್ನ ಹತ್ರ ವಿಚಾರ ಮಾತಾಡಂಗಿಲ್ಲ, ನಿನ್ಗೆ ಗುಡ್ ಮಾರ್ನಿಂಗ್ ಆಗದೆ 9:00 ಅಲ್ವಾ? ಈಗ ಅದೇ ತೊಂದರೆ ಆಗಿರೋದು, ಮಲ್ಗಕ್ಕೂ ಆಯ್ತಿಲ್ಲ. ಏನ್ ಕೆಳಗಡೆ ಓದಿತ್ತದೆ ಮೇಲ್ಗಡೆ ಓದಿತ್ತದೆ ಅಂದ್ರೆ ನೀನು ಜಾಸ್ತಿ ಕಂಬಳಿ ಹೊತ್ಕತ್ತಿಯಲ್ಲ, ಕಾವ್ ಹೆಚ್ಚಾಗೈತೆ, ಅದೊಂಥರ ಬ್ಯಾವತಂಗಾಗಿ ನೀನ್ ಕೆಳಗಿಂದ ತಂಡಿ ಆಯ್ತಿರ್ಬೇಕಿಲ್ಲ. ನಾನು ಒಂದು ಕರಿ ಕಂಬಳಿ ಇಟ್ಕೊಂಡಿದ್ದೀನಿ, ಆಮೇಲೆ ಇನ್ನೊಂದು ಕಾಶ್ಮೀರದಿಂದ ತರಿಸಿದೀನಿ. ಅಲ್ಲಿ ಮಂದಾಗಿರೋ ಚೆನ್ನಾಗಿರೋ ಬಳಸ್ತಾರಂತ, ಬಿಸಿಲು ಬೆಳೆದಿಲ್ಲ ಅಲ್ಲಿ ವರ್ಷಪೂರ್ತಿ. ವರ್ಷ ಪೂರ್ತಿ ಅಲ್ಲಿ ಬಿಸಿಲು ಅಂತ ಅಂದ್ರೆ ಒಂದು ಏಪ್ರಿಲ್ ಮೇ ನಲ್ಲಿ ಬರ್ತದೆ ಅಂತ ನೋಡಪ್ಪ. ಉಳ್ದಂಗೆ ಇಲ್ಲಿ ಈಗ ಯಾವ ಪರಿಸ್ಥಿತಿ ಆಯ್ತೋ ಅದೇ ಪರಿಸ್ಥಿತಿ ಅಲ್ಲಿರ್ತದೆ. ಅದಕ್ಕೆ ಅಲ್ಲೊಬ್ಬ ನಮ್ ಫ್ರೆಂಡ್ ಅವನೇ, ಅವ್ನ್ಗೆ ಹೇಳ್ಬಿಟ್ಟು ತರ್ಸ್ಕೊಂಡಿದ್ದೆ. ಅದ ಹೊತ್ಕೊಂಡ್ ಮಲಕ ಬಿಟ್ರೆ ಅರ್ಲಿ ಮಾರ್ನಿಂಗ್ 9:00 ಆಗದೆ ಗೊತ್ತಾಗೋದಿಲ್ಲ. ಅರ್ಲಿ ಮಾರ್ನಿಂಗ್ 9:00 ನನಗೆ ಅಷ್ಟು ನಿದ್ರೆ ಹತ್ತಿರೋದು. ಇಂತ ನೀನು ಒಳ್ಳೊಳ್ಳೆ ಕಂಬಳಿಗಳ ತರ್ಸ್ಕೊಂಡ್ ನೀನ್ ಒಬ್ಬನೇ ಮಾಡಿ ಕಂದಿದ್ಯಲ್ಲ, ಈ ಪಾರ್ಟಿ ಚಳಿ ನಮ್ ಕತೆ ಹೆಂಗಪ್ಪ? ಏ ನಿನಗೂ ತರ್ಸ್ಕೊಡ್ತೀನಿ, ಯಾಕೆ ಮಾಡ್ತೀನಿ? ಪರವಾಗಿಲ್ಲ, ಎಷ್ಟು ಬೇಕು ಒಂದಲ್ಲ ಬೇಕಾದ್ರೆ ಎರಡು ತರ್ಸ್ಕೊಡೋ, ಸಾಕ್ಬಿಡು. ಅಲ್ಲಿ ಬಹಳ ಮಂದ ಇರ್ತದೆ, ಆಮೇಲೆ ಅಲ್ಲಿ ಜನ ಇಂತ ಕಂಬಳಿಗಳನ್ನ ಬಳಸಿದ್ರೆ ಮಾತ್ರ ಅವ್ರಿಗೆ ಚಳಿ ತಾಗಕ್ಕಲ್ಲ. ನಾವು ಬಳಸಂತ ಕಂಬಳಿಗಳೆಲ್ಲ ಅವ್ರಿಗೆ ಯಾವ ಕೊಟ್ಟಿಕಲ್ಲ ಒಂಥರ ತೆಳಪನೆ ಬಟ್ಟೆ ಇದ್ದಂಗ ಅವ್ರಿಗೆ, ಹಂಗಾಗಿ ಅಲ್ಲಿ ಬಹಳ ಮಂದವಾಗಿರೋನ್ನ ಬಳಸ್ತಾರೆ. ಈಗ ನೀ ಕಾಣಂಗೆ ಅಣ್ಣಯ್ಯ, ಈ ಬೆಳಗ್ಗೆ ಅಷ್ಟೊಂದು ಕೊರೆ ಬೀಳ್ತೈತೆ, ಆಯ್ತಾ? ಮಧ್ಯಾಹ್ನ ಕಳೆದ್ರೆ ಸಿಕ್ಕಾಪಟ್ಟೆ ಚಳಿ, ನನ್ ಬಾ ಅಂದ್ರೆ ಸಂಕ್ರಾಂತಿ ಬರಕ್ಕೆ ಆಯ್ತು, ಇವತ್ತು ವರ್ಷದ ಕೊನೆ, ನಾಳೆಯಿಂದ ಹೊಸ ವರ್ಷ. ಈಗ ನೋಡಪ್ಪ, ಈಗ ಸಂಕ್ರಾಂತಿಗೆ ಬೇರೆ ಇನ್ನ ಕೊಬ್ಬರಿ ಸುಳಿಬೇಕು, ಇನ್ನ ಉಳಿದ ಕೊಬ್ಬರಿಯ ಎಣ್ಣೆ ಬಿಡಿಸ್ಬೇಕು, ಈಗ ಮಾರಾಟ ಮಾಡದ ಎಣ್ಣೆ ಬಿಡಿಸೋದ ಅನ್ನಕ್ಕಿಂತವ ಈ ಚಳಿನಲ್ಲಿ ಏನ್ ಮಾಡೋದು ಅನ್ನೋದೇ ಗೊತ್ತಾಯ್ತಿಲ್ಲ. ಏನ್ ಬೆಳೆಯೋದು, ಕಾಳು ಹಾಕೊಳ್ಳದ ಬಿಡೋದ, ನಂಗೆ ಅರ್ಥನ ಆಯ್ತಿಲ್ಲ ನೋಡು. ಇಲ್ಲ ಇಲ್ಲ, ಈಗ ಏನಾಗ್ಬಿಡ್ತು ಅಂತ ಅಂದ್ರೆ, ನಾನು ಅದನ್ನ ಯೋಚನೆ ಮಾಡ್ತಿದ್ದೆ, ಈ ಭತ್ತ ಎಲ್ಲ ಎಷ್ಟು ಲಾಸ್ ಆಗ್ಬಿಡ್ತಲ್ಲಪ್ಪ, ಬಿದ್ದೋಯ್ತು ಆಯ್ತಾ, ಬಿದ್ದಿರೋದು ಏನ್ ಮಾಡೋದು ಎತ್ ಮಾಡೋದು ಅಂತ ಅನ್ಕೊಂಡು ಅಂತೂ ಇಂತೂ ಮೊನ್ನೆ ಮಿಷನ್ ತರಿಸ್ಬಿಟ್ಟು ಹೊಡ್ಸಿಟ್ಟಿದ್ದೀನಿ. ಮಿಷನ್ ಹಾಕ್ಸ್ಬಿಟ್ಟ? ಮಿಷನ್ ಹಾಕ್ಸ್ಬಿಟ್ಟೆ. ಮಿಷನ್ ಅಂತ ಅಂದ್ರೆ ಅದೇ ಭತ್ತ ಕುಯ್ಯೋದು, ಅದೇ ಗೊತ್ತಾಯ್ತು. ಬಿಟ್ಟು ಇದ್ ಮಾಡಿಸಿ ಎಲ್ಲ ರೆಡಿ ಮಾಡಿ. ಅಲ್ಲ ನೀನು ಈ ದೊಡ್ಡದೇ ತರಿಸಿದ ಮಿಷನ್ ಸಣ್ಣ ಮಿಷನ್ ಅಲ್ಲಿ ಹಾಕ್ಸ್ತಾ? ದೊಡ್ಡದೇ ತರಿಸಿದ್ದೆ. ಹಂಗಾರೆ ನಿಂದು ಹುಲ್ಲೇನು ಸಿಕ್ಕಿಲ್ಲ ಬಿಡಂಗಾರೆ? ಹುಲ್ಲಿಲ್ಲ, ಅದು ಮೊದ್ಲೇ ಕೈ ಮುಕ್ಕಂದು ಭತ್ತ ಸಿಕ್ಕಿದ್ರೆ ಸಾಕು ಅಂತ ಅನ್ಕೊಂಡು. ಅಲ್ಲ ಅರ್ಧ ಹೋಗ್ಬಿಟ್ಟೈತಲ್ಲ ಭತ್ತ, ಇಷ್ಟಾರು ಸಿಕ್ಲಿ ಅಂತವ. ಅಲ್ಲ ಸಂಕ್ರಣ, ನಂದು ನಿಂದು ಏನ್ ಕತೆ ಅಣ್ಣಯಿಂದೇನೋ ಆಗೋಗ್ಬಿಡ್ತು. ಈಗ ಹೊಸಿ ಹುಡುಕಿದ್ದ ನಿಮ್ಮಿಬ್ರು ಫೋನ್ ಮಾಡಿದ್ರೆ ನಾಟ್ರಿಜಬಲ್ ನಾಟ್ರಿಜಬಲ್. ಅಲ್ಲ ಅದು ಸುಳ್ಳು ಹೇಳ್ತದ ಬಿಡು, ಬೇಕಾದ್ರೆ ಸುಳ್ಳು ಹೇಳ್ತದ ಫೋನ್. ನಾವ್ ಇಲ್ಲೇ ಇರ್ತೀವಿ, ಇಲ್ಲ ಇಲ್ಲ ಅಂತ ಹೇಳ್ತದೆ. ಅದೇನೀಗ ಫೋನ್ ನಂಬಕ ನಿಮ್ ನಂಬಕ ಒಂದು ಗೊತ್ತಾಯ್ತಿಲ್ಲ ನೋಡಪ್ಪ. ಎದುರುಗಡೆ ಮನಸ್ಸು ಸಿಗ್ಲಿಲ್ಲ, ಎದುರುಗಡೆ ಮನಸ್ಸಿನಕ್ಕಂದೈತೆ ಚುಮಕ್ಕಂದೈತೆ ಅಂತ ಎಲ್ಲ ಹೇಳಿದ್ರೆ ಒಂದ್ ನಿಮಿಷ ನಿಲ್ಲ ಕಡೆ ಇಲ್ಲ ಅವನು. ಅಂದ್ರೆ ನಮ್ಮಂಗೆ ನಿನ್ನಂಗೆ ಎಷ್ಟು ಜನ ಕಾಯ್ತಾ ಇರ್ತಾರೆ ನೋಡು. ನಾನೇ 2 ದಿವಸ ಕಾದಿದ್ದೀನಿ ಅವ್ನ, ಮತ್ತೆ 2 ದಿವಸ ಕದ್ದೆ ತೋಲೆ. ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಕಾಕೆ ಕೂತ್ಕೊಳ್ಳೋದು ಬತ್ತಾನೆ ಬತ್ತಾನೆ ಅಂತ. ಫೋನ್ ಮಾಡೋದ್ರೆ ನಾಟ್ ರೀಚಬಲ್ಲು ಅಲ್ಲವರೇ ಇಲ್ಲವರೇ ಅಂತ ಬರೋದ. ನಾನು ಹೇಳಿದ ಸುಳ್ಳು ಹೇಳ್ತದೆ ಅಂತವ. ಆಮೇಲೆ ಹೋಗಿ ಕರ್ಕೊಂಬಂದವನ್ನ ಬೆಳೆ ಹೊತ್ತರಲ್ಲೇ ಹೋಗಿ ಮೊದ್ಲು ಹಾಕ್ಸ್ಬಿಟ್ಟು ಒಂದ್ 12 ಗಂಟೆ ಹೊತ್ತಿಗೆ ಮುಗಿಸ್ಬಿಟ್ಟ ಎಲ್ಲಾನು. ಅದೇ ಮತ್ತಿನ ಮಿಷಿನ್ ಹಾಕ್ಸಿದ್ಮೇಲೆ ಇನ್ನೇ ಬಟ ಪಟ ಪಟ ಮಾಡ್ತಾನೆ, ತಗೊಂಡು ಹೋಯ್ತಾ ಇರ್ತಾರೆ. ಆಮೇಲೆ ಯಾರೋ 4 ಜನ ಕರ್ಕೊಂಬಂದು ಎಲ್ಲ ತೂರಿ ಮಾಡಿ 2 ದಿವಸ ಒಣಗಿಸ್ತಾ ಚೆನ್ನಾಗಿ ಒಣಗಿಸ್ಬಿಟ್ಟು ಒಂದು ಅದೇ ಇಟ್ಟಿದ್ದೀನಿ. ಈಗ ಇಟ್ಕೊಬಿಟ್ಟೆ ನಾನು ಇಲ್ಲ ಕೊಟ್ಟ ಮಾರ್ದಂತ ಕೇಳಕ್ ಇದ್ದೆ, ನಿನ್ನ ಇನ್ನು ಮಡಗಿದಿಲ್ಲ ಬಿಡು. ಆದ್ರೂ 10 ಪಲ್ಲ ಆಗತ್ತಕ್ಕೆ ಏನೋ ಒಂದು 6 ಪಲ್ಲ 5 ಪಲ್ಲ ಹಿಂಗ ಆಗೈತೆ. ಸದ್ಯ ಅರ್ಧಕ್ಕಿಂತ ಜಾಸ್ತಿ ಆಗೈತಲ್ ಬಿಡು. ವರ್ಷಕ್ಕೆ ವರ್ಷಕ್ಕೆ ಏನ್ ತೊಂದ್ರೆ ಇಲ್ಲ, ಊಟಕ್ಕೆ ಏನ್ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ, ನಾವು ವಸಿ ಇಸ್ಕೋಬಹುದು. ಏನು ಒಬ್ಬರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ನಂಗೆ ರಾಗಿ ಕೊಡಿ ಅಕ್ಕಿ ಕೊಡಿ ಅಂತ ಕೇಳೋ ಪರಿಸ್ಥಿತಿ ಏನಿಲ್ಲ, ಹಂಗೆ ಮಾಡ್ಕೊಂಡಿದೀನಿ. ಅಲ್ಲಿ ಲಾಸ್ ಆಗ್ಬಿಡ್ತಲ್ಲ ಶಂಕರಣ್ಣ, ಏನಾರು ಮಾಡಿ ಇದ್ ಮಾಡ್ಕೋಬೇಕು, ಅದನ್ನ ವಾಪಸ್ ತಗೋಬೇಕು. ಯಾಕೆ ಅಂತ ಅಂದ್ರೆ ಈಗ ನಮ್ಗಲ್ದಾನೆ ಇದ್ರೂ ಈ ಸಾಲ ಕೊಟ್ಟರ ಕಾಟಕಾರವ ನಾವೊಂದಷ್ಟು ಇದ್ ಮಾಡ್ಬೇಕಲ್ಲಪ್ಪ. ಅಲ್ಲಿ ನೋಡಿದ್ರೆ ಹೆಂಗ್ ಕಂಡ್ಬಿಡ್ತಾಳೆ ಸಾಲ ಕೊಟ್ಟವರು ಅಂತ ತಕ್ಷಣ ನಿನಗೇನ್ ಹೇಳ್ತಾ ಇಲ್ಲ ಸುಮ್ಕಿರ. ಈಗ ಅವ್ರಿಗೋಸ್ಕರ ಎಲ್ಲರೂ ನಾವೊಂದಷ್ಟು ಮಾಡ್ಬೇಕಲ್ಲ, ಮರ್ಯಾದೆ ಪ್ರಶ್ನೆ. ಮುಂದೆ ಮುಂದ್ ವರ್ಷಕ್ಕೂ ಕೇಳ್ಬೇಕಾದ್ರೆ ಈಗ ಒಂದ್ ತೀರ್ಮಾನ ಮಾಡ್ಬಿಟ್ಟಿದೀನಿ. ಕೊರೆ ಚೆನ್ನಾಗಿ ಬೀಳ್ತೈತೆ, ಒಳ್ಳೆ ಚಳಿ ಆಯ್ತೈತೆ, ಒಳ್ಳೆ ಚಳಿಯ ಕಂತೇಳ ಚಳಿಗಾಲದಲ್ಲಿ ಏನ್ ಚೆನ್ನಾಗ್ ಬರ್ತವ ಅದ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು. ಈಗ ನಾನ್ ಹೇಳದಿಷ್ಟೇ ಅಣ್ಣಯ್ಯ, ನನಗೂ ಅದೇ ವಿಚಾರ ಬೇಕಿತ್ತು. ಯಾಕೆಂದ್ರೆ ಈಗ ಮೀನಕ್ಕೆಂಗೋ ಪರವಾಗಿಲ್ಲ, ನಮ್ ಕಾರಣ ಅವಳ ಹತ್ರ ಐತೆ, ಆಯ್ತಾ, ನಮ್ಮ ಹತ್ರ ದುಡ್ಡು ಬಂದಿದ್ದು ಅವಳಿಗೆ ಗೊತ್ತಾಯ್ತದೆ, ಪಟ್ಟನ್ ಎಳ್ಕತ್ತಾಳೆ. ಇನ್ನ ಕೊಟ್ಟಿರೋರು ಬೇರೆ ಸುಮ್ಮನೆ ಇರ್ತಾರ, ಊರು ಮನೆ ಅಂತ ಮರ್ಯಾದೆ ಉಳಿಸ್ಕೋಬೇಕಾ ಬೇಡವ, ಅಲ್ಪ ಸ್ವಲ್ಪ ನೋಡಿ ಕೊಡ್ಬೇಕಾರೆ. ಅದಕ್ಕೆ ಯಾವ್ದಾದ್ರು ಬಂದು ಒಂದ್ 2-3 ತಿಂಗಳ ಬರಂತವ, ನೋಡೋಣ ಹಾಕಿದೀನಿ, ಅದ್ ಬಂದ ತಕ್ಷಣ ಕೊಡ್ತೀನಿ ಅಂತ ಹೇಳ್ಬೇಕು ಅಂತ ಬೆಳೆ ಹೇಳು. ಅದೇ ಈಗ ನಾನು ಒಂದಷ್ಟು ಕಡಲೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಕಡಲೆಯ ಕೊರೆ ಚೆನ್ನಾಗಿ ಬಿಡ್ತೈತಲ್ಲಪ್ಪ, ಬರಲಿ ಬಾರಿ ಚೆನ್ನಾಗಿ ಬರ್ತದೆ ಕಡಲೆ. ಹೌದಾ? ನೀರು ಬೇಡ, ನಿಡನು ಬೇಡ, ಪುಟ್ಟ ಕೊಂಚೂರು ತ್ಯಾವಿದ್ರೆ ಸಾಕ್ತು, ಒಂದ್ ಚೂರು ಕಣ್ಣು ಹೊಡಿತು ಬಂತು ಅಂತ ಅಂದ್ರೆ ಬರೀ ಕೊರೆ ಬಿದ್ರೆ ಸಾಕು, ಆ ಇಬ್ನಲ್ಲೇ ಬಂದ್ಬಿಡ್ತದ. ಅದಕ್ಕೆ ಮಳೆ ಬಿದ್ರೆ ಬರಕಲ್ಲ, ಆಮೇಲೆ ಅದು ಬರಕಲ್ಲ ಅಂತ ಅಂದ್ರೆ ಗಿಡ ಬೆಳೀತದೆ, ನಿನಗೆ ಹೂ ಬಿಡಕಲ್ಲ, ಕಾಯಿ ಕಚ್ಚಕಲ್ಲ, ಮಳೆ ಬರಂಗಿಲ್ಲ. ಅದಕ್ಕೆ ನೀರ್ಗಿ ರಾಸ್ಬಿಟ್ಟೆ ನಿನ್ನ ಮೇಲೆ. ಅಲ್ಲ ಈಗ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಈಗ ನೋಡಿ ಕಳೆದ ವಾರದಲ್ಲಿ ಆಚೆ ವಾರದಲ್ಲಿ ಈ ಷಷ್ಠಿ ಇದ್ದಿತ್ತು, ಮಳೆ ಬಂತು, ಮುಂದಕ್ಕೆ ಸಂಕ್ರಾಂತಿ ಮಳೆಗಳ ಬಂದ್ಬಿಟ್ರೆ. ಇಲ್ಲ ಇಲ್ಲ ಅದು ಇಲ್ಲ, ಮಳೆ ಏನ್ ಬರೋದಿಲ್ಲ. ಯಾಕೆ ಅಂತ ಅಂದ್ರೆ ಎಷ್ಟು ನುಕ್ಸಾನ ಮಾಡಕ್ ಸಾಧ್ಯ ಅಷ್ಟು ಮಾಡ್ಬಿಟ್ಟೈತೆ, ಆಡೋಗಿತ್ತೇನೋ ಇದು 2 ವರ್ಷ 3 ವರ್ಷದಷ್ಟು ಲಾಸ್ ಆಗೋಗಿದೆ. ತುಂಬಾ ಈಗ ಪ್ರಕೃತಿನು ಅದಕ್ಕೂ ಒಂದ್ ಕರುಣೆ ಅಂತ ಹೇಳ್ಬಿಟ್ಟು ಇರಕ್ಲ್ವಾ ಶಂಕರಣ್ಣ? ಇರ್ತದೆ, ಇಷ್ಟೆಲ್ಲ ತೊಂದ್ರೆ ಕೊಟ್ಟೈತಲ್ಲ, ಇನ್ ಮುಂದಕ್ಕೆ ತೊಂದ್ರೆ ಕೊಡಕಿಲ್ಲ. ಹಂಗಲ್ಲ, ಇದು ಪ್ರಕೃತಿ ನಮಗೆ ತೊಂದ್ರೆ ಕೊಟ್ಟಿಲ್ಲ, ನಾವು ಪ್ರಕೃತಿ ಮೇಲೆ ಬೇಕಾದಷ್ಟು ಅನಾಚಾರ ಮಾಡ್ಬಿಟ್ಟಿದೀವಿ, ಅದ್ರನ್ನ ಅನುಭವಿಸ್ತಿದೀವಿ ಅಷ್ಟೇ. ಅನುಭವಿಸ್ತಿದೀವಿ ಕಡಲೆ ಗಿಡ ಹಾಕೋದು ಚೆನ್ನಾಗಿ ಬರ್ಲಿ ಅಂತ ಭೂಮಿಗೆ. ಕಡಲೆ ತಂದು ಇಟ್ಕೊಂಡಿದ್ದೀನಿ. ತಂದೆ ಆಯ್ತಾ? ತಂದಾಯ್ತು, ನಾನು ತೀರ್ಮಾನ ಮಾಡ್ಬಿಟ್ರೆ ಮುಗಿತು. ಅದೊಂಥರ ಈ ಪ್ರೈಮ್ ಮಿನಿಸ್ಟರ್ ತೀರ್ಮಾನ ಇದ್ದಂಗ ನಂದು. ಅಲ್ಲ ನಿಂದು ಪ್ರೈಮ್ ಮಿನಿಸ್ಟರ್ ಏನು ಒಂಥರ ಅದು ಕಟ್ಟಾಗ್ನೆ ಮಾಡ್ತೀನಿ ಅಂದ್ರೆ ಮಾಡದೆ. ಸರಿ ತೀರ್ಮಾನ ತಗೋಬಿಟ್ಟೆ ಅಂದ್ರೆ ಮತ್ತೆ ವಾಪಸ್ ಬರಕಲ್ಲ, ಅದಕ್ಕೋಸ್ಕರವ ತಂದು ಇಟ್ಕೊಂಡಿದ್ದೀನಿ. ನಮ್ಮಿಬ್ಬರಿಗೂ ಸೇಫ್ ತಂದಿದೀರ ತಾನೆ? ನಿಮ್ಮ ನಿಮ್ ಇದಕ್ ಬಿಟ್ಟಿದ್ದು ಬೀಜವೇ. ಯಾಕಂದ್ರೆ ಈಗ ನಾನ್ ತಂದು ಇಟ್ಟೆ ಅಂತ ಅಂದ್ರೆ ನಿಮ್ಮನೆ ಬೀಜ ಇದ್ದಂಗ. ಈಗ ನೋಡ್ ಮೀನಕ್ಕ, ಹಣೆಯಿಂದ ಹೆಂಗೆ ಅಂತಂದ್ರೆ ಫಸ್ಟ್ ಅವ್ನು ಊಟ ಮಾಡ್ಬಿಡ್ತಾನೆ, ಬಟ್ ಇರ್ತದೆ ಬೇಕಾರ ಬರ್ರಪ್ಪ ಊಟ ಮಾಡಿ, ನಾನೇನ್ ಬೇಡ ಅಂತ ಹೇಳ್ತಿದ್ದೀನ, ಬಡಿಸ್ತೀನಿ ಅಷ್ಟೇ ಅಂತಾನೆ. ನೀನ್ ಊಟ ಅಂದ್ರೆ ನೀವು ಮಾಡಿ, ಮಾಡಾದ್ಮೇಲೆ ಮಾಡ್ತೀನಿ ಅಂತ. ನಂಗೆ ಈಗ ನೋಡೋ ಆಗ್ಲೇ ಗದ್ದೆ ಕೂದೆ ಆಗೈತೆ, ಆಯ್ತಾ, ಬಡ್ದಾಗೈತೆ, ತೂರಾಗೈತೆ, ತಗೊಂಡ್ ಮನೇಲಿ ಮಾಡ್ದೇವನೆ. ನಮ್ಮವಿನ ಗದ್ದೆ ಕುಯ್ಯಕ್ಕೆ ಆಗಿಲ್ಲ ಶಂಕರಣ್ಣ. ಈ ಮಾಡಕ್ ಕಾಲಕ್ಕೆ ಯಾವ್ಯಾವ ಬಂಗ ಇರ್ತಾವ ಮಾಡ್ಕೊಬಿಡ್ಬೇಕಂಗ್ ಕುತ್ಕೋಬಾರ್ದು. ಯಾಕೆ ಅಂತಂದ್ರೆ ಇದು ಕಾಲ ಕಲಿಗಾಲ, ಇದು ಮೊದಲಂಗಲ್ಲ ನೋಡು. ಮೊದ್ಲೆಲ್ಲ ಮಾತ್ ಕೊಟ್ರೆ ಬಂದ್ಬಿಡ್ರೋ, ಅದೇನ್ ಏನಾರು ಬಿಡ್ಲಿ, ಹೌದು ಜೀವಕ್ ಜೀವ ಆದ್ರೂ ಬಿಡ್ತಾ ಇರಲ್ಲ. ಮಾತ್ ಕೊಟ್ಟಿದೀನಿ ಮಾತೆ ಮುಂದು ಅಂತ ಅನ್ಕೊಂಡು ಬಂದ್ಬಿಡೋರು. ಈಗ ಹಂಗಲ್ಲ, ಈಗ ಈ ಮೊಬೈಲ್ ಅಲ್ಲಿ ಪ್ರೀಪೇಡ್ ಅಂತ ಇತ್ತು ನೋಡು, ಅಂದ್ರೆ ತಿಂಗಳ ಹಾಕ್ಸ್ಕೊಬಿಡೋದು, ತಿಂಗಳೆಲ್ಲ ಮಾತಾಡ್ಬೋದಲ್ಲ. ಹಂಗೀಗ ಈ ಪ್ರೀಪೇಡ್ ಕೊಡ್ಬೇಕು, ಎಲ್ರಿಗೂ ಮೊದ್ಲೇ ದುಡ್ಡು ಕೊಡ್ಬೇಕು. ಮೊದ್ಲೇ ದುಡ್ಡು ಕೊಡ್ಬೇಕು, ಈಗ ನಾಳಿಂದ ಕೆಲ್ಸಕ್ಕೆ ಬರ್ಬೇಕು ಅಂತ ಅಂದ್ರೆ ಇವತ್ತೆ ಕೊಡ್ಬೇಕು. ಪ್ರೀಪೇಡ್ ಇದ್ರೆ ಮಾತ್ರ ಬರ್ತೀನಿ ಅಂತ ನಾವು ನಾಳೆ ಸ್ವಿಚ್ ಆಫ್ ಮಾಡ್ಕೋಬಿಡೋದು ಮೊಬೈಲ್ ಅವರು. ಈ ಮೊದ್ಲೆಲ್ಲ ಹೆಂಗಪ್ಪ, ವಾರೆಲ್ಲ ಕೆಲಸ ಮಾಡಿ ವಾರದ ಮೇಲೆ ಅವತ್ತು ಬಟವಾಡೆ ಮಾಡ್ತಾ ಇದ್ದೀವಿ, ಅವತ್ತು ಸಂತೆ ಇರ್ತಾ ಇತ್ತು, ದಿವಸ ಬಟವಾಡೆ ಮಾಡ್ತಾ ಇದ್ರು, ತಗೊಂಡು ಹೋಗೋರು ಅವ್ರದ್ದೇನು ಎಲ್ಲ ಮಾಡ್ಕೊಳ್ಳೋರು. ಆಯ್ತಾ, ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ ಶಂಕರಣ್ಣ, ನಮ್ ಇಂಡಿಯಾದಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು, ಈ ಕೃಷಿ ಕಾರ್ಮಿಕರಿರ್ತಾರಲ್ಲ ಕೂಲಿಕಾರರು, ಅವರು ಮತ್ತೆ ಗಾರೆ ಕೆಲಸದವರು, ಇಡೀ ಜಗತ್ನಲ್ಲಿ ಒಂದ್ ವಾರಕ್ಕೊಂದ್ಸರಿ ಸಂಬಳ ಆಗೋದು ಅವ್ರಿಗೆ ನೋಡು. ಇಡೀ ಜಗತ್ತಲ್ಲಿ ನಮ್ ಭಾರತೀಯರಿಗೆ ಮಾತ್ರ, ಭಾರತದಲ್ಲಿ ಈ ಕೆಲಸ ಮಾಡೋರಿಗೆ ಮಾತ್ರ, ಯಾರೋ ಕೃಷಿ ಕಾರ್ಮಿಕರಿಗೆ ಮತ್ತೆ ಕೆಲಸ ಮಾಡೋರಿಗೆ ವಾರಕ್ಕೊಂದ್ಸರಿ ಪೇಮೆಂಟ್ ತಗೊಳ್ಳೋರು ಇಡೀ ಜಗತ್ನಲ್ಲಿ ಅವರೊಬ್ರೆ. ಆಯ್ತಾ, ಹಂಗ್ ತಗೋತಾ ಇದ್ದವರು ಈಗ ಅವ್ರ ಇಬ್ರು ಪ್ರೀಪೇಡ್ ಬಂದವ್ರೆ, ಅಡ್ವಾನ್ಸ್ ಆಗ್ಬಿಟ್ಟವ್ರೆ, ಪೋಸ್ಟ್ ಪೇಡ್ ಕ್ಯಾನ್ಸಲ್ ಮಾಡ್ಬಿಟ್ಟವ್ರೆ, ಈ ಸೇವೆನೇ ಇಲ್ಲ ನಮ್ಮ ಹತ್ರ ಹೇಳ್ಬಿಟ್ಟು. ಆಯ್ತಾ, ಪ್ರೀಪೇಡ್ ಮೊದ್ಲು ಕೊಟ್ರೆ ಇಲ್ಲ ಅಂತ ಅಂದ್ರಿಲ್ಲ, ಒಂಥರ ಅಡ್ವಾನ್ಸ್ ಬುಕ್ಕಿಂಗ್ ಒಂಥರ ಬಂದ್ಬಿಟ್ಟೈತಿ ಇವತ್ತು. ಅದಕ್ಕೋಸ್ಕರ ಯಾವ್ಯಾವ ಟೈಮ್ಗೆ ಯಾವ್ಯಾವ ಕೆಲ್ಸ ಇರ್ತಾವೋ ಅವ ನಾವು ಮಾಡ್ಕೊಳ್ಳೋದು ಕತ್ಕೋಬೇಕು. ಅದ್ರಲ್ವೇ ಬೇಗ ಬೇಗ ಮಾಡ್ಕೊಂಡು ಎಷ್ಟಾಯ್ತದ ಅಷ್ಟ, ಯಾರು ಸಿಗ್ತಾರೋ ಅವ್ರು ಕರ್ಕೊಂಡ್ ಮಾಡ್ಬಿಡೋದು, ಪೆಂಡಿಂಗ್ ಉಳಿಸ್ಕೋಬಾರ್ದು ಅಂತ ನೀನ್ ಹೇಳೋದು. ಈಗ ಹೆಂಗಾಗೈತೆ ಅಂತ ಅಂದ್ರೆ, ಈಗ ನನಗೂ ಯೋಚನೆ ಬಂತು, ಈಗ ನಾನು ಒಬ್ಬ ಮಾತ್ರ ಮಿಷನ್ ತಂದು ಎಲ್ಲನೂ ಕುಯಿಸ್ತಾ ಇದೀನಿ, ಶಂಕರಣ್ಣ ಏನಂತಾನ, ಮೀನಕ್ ಏನಂಕತ್ತಳ ಅಂತ ಮನ್ಸಿಗೆ ಬಂತು. ಆದ್ರೆ ಈಗ ಬುಟ್ರ ಸಿಗೋದಿಲ್ವಲ್ಲಪ್ಪ ಅವನು, ಇದು ನಿಜ ಬಿಡು, ಇದು ನೋಡ್ಕೊತೀನಿ. ಆಯ್ತಾ, ಈಗ ಈಗ ನಾನು ಅವತ್ ಮಾಡಿಸ್ಲಿಲ್ಲ ಅಂದಿದ್ರೆ ನಿಮ್ದಷ್ಟು ಬಿದ್ದು ಹಾಳಾಗೈತೋ, ನಂದು ಅಷ್ಟೇ ಬಿದ್ದು ಹಾಳಾಗೋದು. ಈಗ ಒಂದಷ್ಟು ನಾನು ಕುಯ್ಸ್ಕೊಂಡು ಒಣಸ್ಕೊಂಡು ಒಳಕ್ಕೆ ಇಟ್ಕೊಂಡಿದ್ದೀನ, ನಿಮ್ಗಿಲ್ಲ ಅಂದ್ರೆ ನಾಳೆ ದಿವಸ ಕೊಡ್ಬೋದು ನಾನು, ಅಂತವಿಲ್ಲ ಅಂತಂದ್ರೆ ನೀವು ಕೊಡ್ತೀರಾ? ಹೌದು, ಕೊಡ್ತೀವಿ. ಅದಕ್ಕೋಸ್ಕರ ಈಗ ಬೇಕಾರೆ ಈಗ ಹೆಂಗು ಬಿಸಿಲಾಗೈತೆ, ಬೇಕಾದ್ರೆ ನಾನು ಮೀನಕ್ಕ ಇಬ್ರು ಬರ್ತೀವಿ, ಬೆಳಗ್ಗೆ 5 ವರೆಗೆ ಹೋಗೋಣ. 5 ವರೆಗೆ ಹೋಗಿ ಒಂದು 9:30 ಹೊತ್ತಿಗೆ ಬಿಸಿಲು 7:00 ಗದ್ದೆಲ್ಲ ಬೇಕಾದ್ರೆ ಕೂದಾಕ್ಬಿಟ್ಟು ಬರೋಣ. ಈಗ ನೋಡ್ ಮೀನಕ್ಕ ಹೇಳಪ್ಪ, ಹಣ ಏನ್ ಮಾತನ್ನ ನೀನ್ ಎಷ್ಟು ನಂಬ್ತಿ ಅಂತ ಯೋಚನೆ ಮಾಡು. ಬೆಳಗ್ಗೆ 5 ವರೆಗೆ ಬರ್ತಾನಂತೆ ಗದ್ದೆ ಕುಯ್ಯಕ್ಕೆ, ಇವ್ನಿಗೆ ಗುಡ್ ಮಾರ್ನಿಂಗ್ ಆಗದೆ 9:30. ನಾಳೆ ಒಂದಿನ 5 ವರೆಗೆ ಮಾಡಿಸಿದ್ರಾಯ್ತು. ಈಗ ನಿಮ್ಗೋಸ್ಕರ ನೋಡಪ್ಪ, ಈಗ ಸ್ನೇಹಿತರು ಅಂತ ಅಂದ್ರೆ ಪ್ರಾಣಕ್ಕೆ ಪ್ರಾಣ ಕೊಡೋರು ಇರ್ತಾರೆ, ಅಂತದ್ರಲ್ಲಿ ನಾನು ಒಂದ್ 1/2 ಗಂಟೆ 3/4 ಗಂಟೆ ನಿದ್ರೆ ಬಿಡ್ತೀನಿ ಅಂತ ಅಂದ್ರೆ ನಂಬಕ್ಕಾಯ್ತಲ್ಲ ನಿಂಗೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇವತ್ತು ವರ್ಷದ ಕೊನೆ, ಗಡ ತಗೊಂಡು ಚೆನ್ನಾಗಿ ಮನೆ ಕಟ್ಬಿಟ್ರೆ ನಾಳೆ ಹೊಸ ವರ್ಷ ಅಲ್ವಾ, ನಿಧಾನಕ್ಕೆ ಎದ್ದಳಂತ ನಿಧಾನಕ್ಕೆ ಎದ್ರೆ ಮಾಡೋಣ. ಇನ್ನೊಂದ್ ವಿಷಯ ಹೇಳ, ಅದ್ಯಾವ್ದೋ ಕೃಷಿ ಮೇಳ ಕೊಂಟಿದ್ವಲ್ಲ ಸಂಕ್ರಣ, 4:30 ಊರಿಗೆ ಮುಂಚೆ ಇದ್ದಿದ್ ಯಾರು? ನಮ್ಮ ಅಣ್ಣನೇ ಅಲ್ವಾ? ಅಲ್ಲ ಅದು ಹಂಗೆ ಇಬ್ರು ಸುಧಾರಾಯ್ತು ಬಿಡು. ಹಂಗಲ್ಲ, ಏನಾದ್ರು ಬಂಗ ಐತೆ ಅಂತಂದ್ರೆ ಮಾತ್ರ ಊರಿಗಿಂತ ಮುಂಚೆ ಹುಂಜಿ ಹಾಕ್ಬೇಕು, ಹುಂಜಿಗಿಂತ ಮೊದ್ಲೇ ಎದ್ದಿರ್ತಾನೆ. ಬಂಗಲೋಪ ಟೇಬಲ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ ಆ ಕಾರಣಕ್ಕಾಗಿ. ಆಮೇಲೆ ಈ ಸ್ವಲ್ಪ ಈ ಗದ್ದೆ ಈಚ ಹಾಕಿದ್ರು ಏನ್ ಹಂಗೆ ಬಾರಿ ಇದೈತೆ, ಇನ್ನು ಪಸಿ ಹಂಗೆ ಐತಲ್ಲ, ಪಸಿ ಹಂಗೆ ಐತೆ. ಅದ ಅದ್ಯಾಕೆ ವೇಸ್ಟ್ ಮಾಡ್ಕೋಬೇಕು, ಅದಕ್ಕೆ ಟ್ರಾಕ್ಟರ್ ತರಿಸ್ಬಿಟ್ಟು ಉಳಿಸ್ಬಿಟ್ಟು ಒಂದಿಷ್ಟು ಹೆಸರು ಕಾಳು, ಉದ್ದಿನ ಕಾಳು, ಒಂದಿಷ್ಟು ಅಲಸಂದೆ ಇವಿಷ್ಟು ಹಾಕಬಿಡೋಣ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಅಂದ್ರೆ ಅದೇ ತೇವದಲ್ಲಿ ಬತ್ತವೆ, ಅದಕ್ಕೆ ನೀನು ಎಕ್ಸ್ಟ್ರಾ ನೀರನ್ನು ಮಾಡಂಗಿಲ್ಲ ಏನಿಲ್ಲ. ಇವಾಗ ಹಾಕ್ಬಿಟ್ರೆ ಸ್ವಲ್ಪ ಫಾಸ್ಟ್ ಆಗಿ ಬೆಳೆಯೋದ್ರಿಂದ ಅವು ಯಾವ ಕಳು ಬರೋದಿಲ್ಲ ಎಂತದ್ದು ಬರೋದಿಲ್ಲ, ಒಂದ್ ಅರ್ಥ ಕೊಟ್ರೆ ಸಾಕು, ಇಲ್ಲ ಅಂದ್ರೆ ಹಲ್ಗೆ ಹೊಡೆದ್ರೆ ಸಾಕು. ಅದ್ ಮಾಡ್ಬಿಟ್ಟು ಅದ್ರಲ್ಲಿ ಒಂದಷ್ಟು ಬರ್ತದೆ, ಯಾವ್ದು ಹೆಸರು ಕಾಳು, ಉದ್ದಿನ ಕಾಳು, ಅಲಸಂದೆ, ಇವನು ತಂದಿದ್ದೇನೆ ಬೀಜವ ಕಡಲೆ ಜೊತೆಗೆ, ಕಡಲೆ ಜೊತೆಗೆ. ಯಾಕೆಂದ್ರೆ ಒಂದೇ ನಮ್ಕ ಬರೋದಲ್ಲ ಶಂಕರ, ನಾವು ಕಡಲೆನೆ ಆಗ್ತಾ ಅಂತ ಇಟ್ಕ ಎಲ್ಲ ಪೂರ್ತಿ. ನೀನ್ ಹೇಳ ಹಂಗೆ ಈ ಸಂಕ್ರಾಂತಿ ತಲೆ ಮೇಲೆ ಅಥವಾ ಸಂಕ್ರಾಂತಿ ಕಳೆದ 15 ದಿವಸಕ್ಕೆ ಒಂದು ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತಪ್ಪ, ನಮ್ಮ ಕಡಲೆ ಎಲ್ಲ ಹುಟ್ಟಿರ್ತದೆ, ಎಲ್ಲ ಹೂ ಬಿಡ್ತಿರ್ತದೆ, ಅವಾಗ ಮಳೆ ಬಂದ್ಬಿಟ್ರೆ ಅಂಶ ಇರ್ತದ ನೋಡು, ಹೋಯ್ತು ಅಂತ ಅಂದ್ರೆ ಅದು ಕಾಯಿ ಕಟ್ಟಕ್ಕಲ್ಲ, ಕಾಯಿ ಕಟ್ಟದೇ ಇಲ್ಲ. ನೀನೇನು ಮತ್ ಉಪ್ಪು ತಂದು ಚೆಲ್ಲಿದ್ರು ಕಟ್ಟಕ್ಕಲ್ಲ, ಆಮೇಲೆ ಅದ್ರ ಉಪ್ಪಿನಂಶ ಐತಲ್ಲ ಅದು ಬಾರಿ ಒಳ್ಳೇದಂತದ್ದು, ಒಂಥರ ಪೊಟಾಶ್ ಇದ್ದಂಗೆ. ಈ ಪೊಟಾಶು ಬಾರಿ ಕಡಿಮೆ ನಮ್ ದೇಶದಲ್ಲಿ ಅಂತಂದ್ರೆ ಸಿಗೋದಿಲ್ಲ, ಬಾರಿ ತರಿಸ್ಕೋಬೇಕಾದ್ರೆ ತರಿಸೋದು. ಅದಕ್ಕೋಸ್ಕರವ ಅದ್ ಹಾಕ್ಬಿಟ್ಟು ಸ್ವಲ್ಪ ಪೊಟಾಶ್ ಕೊಟ್ಟಂಗ ಆಯ್ತದೆ, ಅದು ಉಪ್ಪು ಅಂಶ ಇರ್ತದಲ್ಲ ಅದು ಮಣ್ಣಿಗೊಳ್ಳೆ ಚೆನ್ನಾಗಿ ಹಿಡಿತದಂತ. ಅದಕ್ಕೋಸ್ಕರ ಒಂದ್ 3 ವರ್ಷ 4 ವರ್ಷಕ್ಕೆ ಒಂದ್ಸರಿ ಕಡಲೆ ಹಾಕಿ ಹಾಕಿ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಕಡ್ಲಿಗೂ ಒಳ್ಳೆ ರೇಟ್ ಐತಲ್ ಶಂಕರಣ್ಣ, ರೇಟ್ ಅಂತ ಹೇಳ್ತಿಯಲ್ಲ, ಈ ಯಾವ್ದೇ ಕಾಳು ತಗ ಈಗ ಕೆಜಿಗೆ 100-150 ಇಲ್ಲದೆ ಯಾವ್ದು ಇಲ್ಲ ಬಿಡು, ಯಾವ್ದು ಇಲ್ಲ. ಹೌದು, ಅದಕ್ಕೋಸ್ಕರ ಅದ್ರಲ್ಲಿ ಎಷ್ಟೆಷ್ಟು ಆಯ್ತದ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಅಂದ್ರೆ ಈಗ ಭತ್ತದಲ್ಲಿ ಲಾಸ್ ಆಯ್ತು, ರಾಗಿ ನೋಡಿದ್ರೆ ಹಂಗಾಯ್ತು, ಆಲೂಗಡ್ಡೆ ಅಂತೂ ಅದ್ರ ವಿಷಯವೇ ಬಿಡತ್ಲಾಗಿ ಮಾತಾಡಕ್ಕೆ ನಂಗೆ ಬಹಳ ಬೇಜಾರಾಯ್ತದ ಕಣ. ಆಯ್ತಾ, ಅದಕ್ಕೋಸ್ಕರ ನಾವೊಂದ್ 4 ಕಾಸು ನೋಡ್ಬೇಕು ಅಂತ ಅಂದ್ರೆ ಇದೊಂದು ಅವಕಾಶ ಐತಪ್ಪ, ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತೀರ್ಮಾನ ಮಾಡಿದೀನಿ. ಈಗ ಏನ್ ಗೊತ್ತಾ, ಇನ್ನೊಂದು ನಾನೊಸಿ ಅಲಸಂದೆ ಒಣಗಕ್ ಹಾಕಿದ್ದೆ ಅನ್ನಲ್ಲ, ಮನೇಲಿ ಒಸಿ ಇದೆ, ಅದನ್ನು ಅಣ್ಣಯ್ಯನ ಮನೆಗೆ ಕೊಟ್ಬಿಡೋಣ, ಅದೊಂದೆರಡು ಸಾಲು ಹಾಕೋಣ, ಮನೆದ ಹಳೆಯ ಅಲಸಂದೆ ಚೆನ್ನಾಗಿ ಬರುತ್ತೆ. ಅದೇ ಈಗ ಮೀನಕ ಒಣಗಾಕೊಂಡಿದ್ದು ಒಂಥರ, ಈಗ ಒಂಥರ ಬಿತ್ನೆಗ್ ಬೀಜ ಆದಂಗಾಯ್ತು. ಹಲೋ ಮೀನಕ, ಮೀನಕ ಬಹಳ ಮುಂದಾಲೋಚನೆ ಮಾಡ್ತಾಳೆ, ಆದ್ರೆ ದುಡ್ಡಿನ ವಿಚಾರದಲ್ಲಿ ಮಾತ್ರ ಯಾರಿಗೂ ಹೇಳಕ್ಕಲ್ಲ. ನಮ್ ಕಾರಣ ಅವಳ ಹತ್ರ ಐತಲ್ಲ, ಇನ್ಯಾಕೆ ಮಾತಾಡಕ್ ಬರ್ತಾಳೆ, ಒಂಥರ ನಮ್ ಜೊತೆ ಅವ್ರ ಕೈಲಿ ಕೊಟ್ಟಂಗಾಗೈತಿ. ಬೇಕಾದಾಗ ಬಿಡಿಸ್ಕೊತಾಳೆ, ನಾನ್ ಆ ವಿಚಾರದಲ್ಲಿ ಹೇಳ್ತಿಲ್ಲ. ಈಗ ಅವಳು ಕೊಟ್ಟಳು ಬಿಡಿಸ್ಕೋಬೇಡ ಅಂತ ಅಂದ್ರೆ ಕೊಡ್ಬೇಕ ಬೇಡ ಅವಳು ಅಲ್ವಾ. ಮತ್ತೆ ಮೀನಕ್ಕ ಮನ್ಸು ಐತಲ್ಲ ಅಣ್ಣಯ್ಯ, ಹೂನಂತ ಮನ್ಸು. ಆಮೇಲೆ ನಮ್ ಕಂಡವಳಿಗೆ ಮೇಲ್ನೋಟಕ್ ಮಾತ್ರ ಹಂಗಂತಾಳೆ ಹೊರತು ನಮ್ ಪರಿಸ್ಥಿತಿ ಗೊತ್ತಲ್ವಾ, ಹೇಳ ಮುಂಚೆ ಕೊಟ್ಟಿರ್ತಾಳೆ. ಈಗ ಅಣ್ಣಯ್ಯ, ಈಗ ನೀನ್ ಹೇಳ್ದಂಗೆ ಈಗ ಕಡ್ಲೆ ಹಾಕಳಣ, ಈಗ ನನ್ಗೆ ಮತ್ತೆ ಮಿಷಿನ್ ಯಾವಾಗ ಈ ಕಡೆ ಬರ್ತದೆ ಅಂತ ಏನಾರ ಅವ್ನ ನಂಬರ್ ಗಿಂಬರ್ ಏನಾರ ಮಡಿಕೊಂಡಿದ್ಯಾ ಹಂಗೆ? ಅವ್ನ ನಂಬರ್ ಇಟ್ಕೊಂಡಿದ್ದೇನೆ, ಮೆಸೇಜ್ ಮಾಡ್ತಿದ್ದೇನೆ ಅವ್ನಿಗೆ, ಮರಿ ಬರ್ದಲ್ಲ ಅವನು, ಒಂದ್ ಗುಡ್ ಮಾರ್ನಿಂಗ್ ಅಂತ ಕಳ್ಸೋದು, ಇನ್ನೇನಾದ್ರು ಬಂದ್ರೆ ಅದನ್ನು ಕಳ್ಸೋದು ಮಾಡ್ಕೊಂಡಿದ್ದೇನೆ. ಅವನು ರಿಪ್ಲೈ ಮಾಡ್ತಾವ್ ಒಂದಾಗಿ ಪುರ್ಸೋತಾದಾಗ ನೋಡ್ಬಿಟ್ಟು ಹಾಯ್ ಪಾಯ್ ಅಂತ ಅನ್ಕೊಂಡು ರಿಪ್ಲೈ ಮಾಡ್ತಾವನೆ, ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಲ್ಲ. ಹೌದೌದು, ಮರ್ತು ಬಿಡ್ತಾನೆ. ಈಗ ಏನಂತಂದ್ರೆ ಇಲ್ಲಿ ನಂದು ಮೀನಕ್ಕೊಂದ್ ಮಾತ್ರ ಅಲ್ಲ, ಇನ್ನೊಂದ್ 7-8 ಜನ ಸುಮಕ್ಕ ಅವಳೆ, ನಮ್ ಚಂದ್ರಕ್ಕ ಅವಳೆ, ಆಯ್ತಾ, ನಮ್ ಪುಟ್ಟಕ್ಕೊಂದ್ ಐತೆ, ಇಲ್ಲ ಇಲ್ಲ ಎಲ್ಲ ಎಲ್ಲ ಹೇಳ್ಬಿಟ್ಟು ನೀನ್ ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದೀನಿ. ಮತ್ತೆ ಕರ್ಸೋ ಅಂದ್ರೆ ಕರ್ಸಿನ ಬೇಕಾರೆ ಈಗಲೇ. ಈಗ ನಾನ್ ಅನ್ಕೊಳ್ಳೋದು, ಈಗ ನಾವು ಹೊಸ ವರ್ಷ ಹಳೆ ವರ್ಷ ಆ ದಿನ ಈ ದಿನ ಅದು ಗಂಟೆಗಳಿಗೆ ನೋಡ್ತಾ ಕೂತ್ಕೊಳಕ್ ಆಗ್ತಲ್ಲ. ಈಗ ನಾನ್ ಅನ್ಕೊಳ್ಳೋದು, ಈಗ ನೋಡಿ ಇವಳು ದುಡ್ಡು ತಂದೋಗಿಟ್ಲು, ನಾಳೆ ಹೊಸ ವರ್ಷ ಅದ್ ಬೇಡ. ಮೀನಕ ಈಗ ಒಂದ್ ಕೆಲಸ ಮಾಡೋಣ, ಇವತ್ತು ಹೆಂಗಾರ ಶುಕ್ರವಾರ, ನಾಳೆ ಶನಿವಾರ ಬಿಡುವಾಯ್ತದೆ, ಏನ್ ಸಮಸ್ಯೆ ಇಲ್ಲ. ಈಗ ನಾಳೆ ಹೊಸ ವರ್ಷ ಒಳ್ಳೆ ದಿನ ಅಂತ ಅನ್ಕೊಳ್ಳೋಣ, ಪ್ರತಿ ದಿನನು ಒಳ್ಳೆ ದಿನ. ಒಂದ್ ಕೆಲಸ ಮಾಡ್ಬಿಡು, ಅವ್ನಿಗೆ ಫೋನ್ ಮಾಡ್ಬಿಟ್ಟು ನಾಳೆ ಹೊತ್ತಾರನೆ ಬರ್ಲಿಕ್ಕೆ ಹೇಳು, ಗದ್ದೆ ತನ ಕೈಕಾ ಕುತ್ಕೊಂಡಿದ್ದು ಅವ್ನ್ ಬಂದ ತಕ್ಷಣ ಅತ್ಲಾಗಿ ಕಟ್ ಮಾಡಿಸ್ಬಿಡೋಣಂತೆ. ಈಗ ಒಂದ್ ಕೆಲಸ ಮಾಡ್ತೀನಿ ಶಂಕರಣ, ಇವತ್ತೇ ಹೋಯ್ತೀನಿ ನಾನು, ಇವತ್ತೇ ಹೋಗ್ಬಿಟ್ಟು ರಾತ್ರಿ ತಂದು ನಿಲ್ಲಿಸ್ತೀನಿ ಅಲ್ಲಿ, ಗಾಡಿ ತಂದು ನಿಲ್ಲಿಸ್ಬಿಟ್ಟು ಕೀಸ್ಕೊಂಬರ್ತೇನೆ ಅಂತವ. ಕೀಸ್ಕೊಬ್ರ ಜೊತೆಗೆ ಅವ್ನಿಗೊಂಚೂರು ಅದೇ ನಮ್ಗೆ ನೀವು ಮೊದಲೇ ಹೇಳ್ದಲ್ಲ, ಅಡ್ವಾನ್ಸ್ ಕೊಟ್ ಬಂದ್ಬಿಡು, ಪ್ರಿಪೇಡ್ ಎಲ್ಲ ಏನ್ ವ್ಯವಸ್ಥೆ ಬಗ್ಗೆ ಎಲ್ಲ ಮಾಡ್ಬಿಟ್ಟು ನಾನ್ ಕರ್ಕೊಂಬರ್ತೀನಿ. ಬೆಳಗ್ಗೆ ನೀನು ಮೀನಕ್ಕೆ ಇಬ್ರು ನೋಡಪ್ಪ, ರೆಡಿ ಇರ್ಬೇಕು. ರೆಡಿ ಇರೋದೇನು ಈಗ ಅಣೆ ಇಷ್ಟ ಹೇಳೋದೆ ಅಂತಂದ್ರೆ ಅಣೆ ಒಂದ್ ಬಿಸಿ ಬಿಸಿ ಒಂದ್ ಲೋಟ ಕಾಪಿ ಮಾಡ್ಕೊಡು, ಬೆಳಗ್ಗೆ ಎತ್ತಲ ಹೋಗಿ ಗದ್ದೆ ಕುಯ್ಸ್ಬಿಡಣ. ಆಯ್ತಪ್ಪ. ಅಳ್ಳಿಕಟ್ಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಅರ್ಕಲಗುಡುವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ

ಆತ್ಮೀಯ ಶ್ರೋತೃಗಳೇ, ನಮ್ಮ ನಿಲಯದಿಂದ 6:51 ವಿದಾಯ 2021, ಸ್ವಾಗತ 2022. ನೇರ ಪ್ರಸಾರದ ಕಾರ್ಯಕ್ರಮ ಇದರಲ್ಲಿ ಆರೋಗ್ಯವೇ ಭಾಗ್ಯ ನೇರ ಸಂವಾದ ಎನ್ ಕೇಶವಮೂರ್ತಿಯವರಿಂದ 7:10 ಜಸ್ಟ್ ಮಾತ್ ಮಾತಲ್ಲಿ ನೇರ ಸಂವಾದ ನೂತನ ಎಸ್ ಕದಂ ಅವರಿಂದ. ಇನ್ನು 7:45 ಪ್ರಸಾರ ಪಯಣದ ಸಹವರ್ತಿಗಳು ಇದನ್ನ ಪ್ರಸ್ತುತಪಡಿಸುತ್ತಾರೆ ಎಂ ಶಿವಕುಮಾರ್. 8:30 ಯುವಕರೇ ನಾಡಿನ ಬೆನ್ನೆಲುಬು ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. 8:50 ಅನ್ನದಾತನಿಗೆ ನಮ ನಮನ ಪ್ರಸ್ತುತಿ ಅರಕಲುಗುಡುವಿ ಮಧುಸೂದನ್. 9:10 ಎಲೆಮರೆಯ ಕಾಯಿಗಳು ಹಾಡು ಹಾಗೂ ವಾದ್ಯವಾದನ. ಇನ್ನು 9:30 ಆತ್ಮಾವಲೋಕನ ಹಂಗಾಮಿ ಉದ್ಘೋಷಕರಿಂದ ಕಾರ್ಯಕ್ರಮದ ಕೊನೆಯವರೆಗೂ ಇವಕ್ಕೆಲ್ಲ ರೆಡಿ ಇರಿ ಇವತ್ತಿನ ಸಂಜೆಯ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಹಾಸನ ಎಫ್ಎಂ. ಅಲ್ಲವ ನೀ ಏನ್ ಮಾಡ್ಲಿಕ್ಕಿದೆ ಅಂತೀನಿ? ಬಾಂಡಿ ತೊಳೆದ ನೀರು, ಬಟ್ಟಿ ಒಗೆದ ನೀರೆಲ್ಲ ಜನ ಓಡಾಡೋ ರೋಡ್ ನಾಗ ಬಿಟ್ಟಿಯಲ್ಲ. ಬಿಡಪ್ಪ, ಬಿಸಿಲಿಗೆ ಒಳಗೆ ಹೋಗ್ತದೆ. ನೀ ಯಾಕೆ ಚಿಂತೆ ಮಾಡ್ತಿ ಬಿಡು. ಹಿಂಗ್ಯಾಕಂತಿ? ಆ ಬಚ್ಚಲ್ ನೀರು ಹಿಂಗ್ ಗುಂಡ್ಯಾಗ ಬಿಟ್ರೆ ನಿನ್ ಮನಿ ಮುಂದ ಸ್ವಚ್ಛ ಇರ್ತದ. ಅದಕ್ಕೆಲ್ಲ ರೊಕ್ಕ ಬಹಳ ಬೇಕಲ್ಲ. ಇದಕ್ಕ ಪಂಚಾಯತಿ ಒಳಗ ರೊಕ್ಕದ ನೆರವು ಸಿಗ್ತದ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗ್ನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ರಪ್ಪ ನೀವೆಲ್ಲ ಎಬಿ ಆರ್ಕೆ ಕಾರ್ಡ್ ಮಾಡಿಸಿದೀರಾ? ಅದೆಲ್ಲ ನಮ್ಗಾಗಲ್ಲ ಮೇಡಮ್. ಆಧಾರ್ ಕಾರ್ಡ್, ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿ ಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡಿಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನವ್ವ ಮಗಳು ಅಳಿಯ ಚೆನ್ನಾಗಿದ್ದಾರ? ನಿನ್ನೆ ಕಾಯ್ತಾ ಇದ್ದೆ ಅಶ್ಕ, ನನ್ ಮಗಳಿಗೆ 3 ಅವಳ ಹೆಸರನ್ನ ನೋಂದಾಯಿಸಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೀನಿ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ.